ಕರ ಮುಗಿಯೋ ಆತನಿಗೆ. ಕೇಳುಗರೆ, ನಾಳೆ ಸಂಜೆ ನಾಳೆ ರಾತ್ರಿ 9:05 ಅರೆಭಾಷೆ ಆಯಿಸಿರಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪುರಸ್ಕಾರ ಪಡೆದ ಕೊಲ್ಲಮಗುರುವಿನ ಕುಂಜೆಟ್ಟಿ ಶಿವರಾಮಗೌಡ ಅವರೊಂದಿಗೆ ನಡೆಸಿದ ಮಾತುಕತೆಯ ಎರಡನೇ ಭಾಗ ಪ್ರಸಾರವಾಗುವುದು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ, ಹಿಂದುಳಿದವರುಗಳ ಕಲ್ಯಾಣ ಹಾಗೆ ಪರಿಶಿಷ್ಟವರ್ಗಗಳ ಕಲ್ಯಾಣ ಇಲಾಖೆಗಳ ಕೂಡುಕೂಟಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ ನಾಡ್ದು 28 ಮಡಿಕೇರಿ ಗೌಡ ಸಮಾಜದ ಸಭಾಬಾಡಲಿ ಅಂತ್ಯೋದಯದ ಕುರಿತು ಕಲ್ಯಾಣ ಇಲಾಖೆಗಳ ಬೇರೆ ಬೇರೆ ಯೋಜನೆಗಳ ಕುರಿತಂಗೆ ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರ ಏರ್ಪಾಡಾಟು ಕಾರ್ಯಕ್ರಮದಲ್ಲಿ ಸಾರಿಗೆ ಮತ್ತು ಪರಿಶಿಷ್ಟವರ್ಗಗಳ ಕಲ್ಯಾಣ ಮಂತ್ರಿ ಬಿ ಶ್ರೀರಾಮುಲು, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದವರ್ಗಗಳ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಶಾಸಕರು, ಸಂಸದ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ನಾಳೆ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮ ಏರ್ಪಾಡಾಟು. ನಾಳೆ ಬೆಳಿಗ್ಗೆ 8 ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಿಭಾಗದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆಯಲ್ಲಿ ವಯಸ್ಸಾದವು ವಾಸ ಇರುವ ಮನೆಗ ಹಂಗೆ ಒಂಟಿ ಮನೆಗಳಲ್ಲಿ ಅಪರಾಧ ನಡೀತಿರುವುದು ಜಾಸ್ತಿ ಕಂಡು ಬರ್ತಾ ಉಂಟು. ಜಾಸ್ತಿಯಾಗಿ ರಾಜ್ಯ ಹಂಗೆ ಹೊರಗಡೆ ದೇಶಗಳಿಂದ ಬಂದವು ಅಪರಾಧಗಳಿರುವುದು ಕಂಡು ಬರ್ತಾ ಉಂಟು. ಕೆಲಸಕ್ಕೆ ಕೆಲಸದವರ ಕರ್ಕಣಕ್ಕನ ತುಂಬ ಎಚ್ಚರ ತಗೊಳಕ್ಕು, ಹಾಗೆ ಯಾವುದೇ ತರದ ಗುರುತು ಚೀಟಿ ತಗೊಳ್ಳದೆ ಕೆಲಸ ಮಾಡಿಸಿಕೊಂಡಿರೋದ್ರಿಂದ ಕೆಲಸಕ್ಕೆ ಬಂದ ಕೆಲಸದವು ಬ್ಯಾಡದ ಕೆಲಸ ಮಾಡಿ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶ ಆಗ್ತಾ ಉಂಟು. ಆದ್ದರಿಂದ ಕೆಲಸದವರ ಕೆಲಸಕ್ಕೆ ಸೇರಿಸಿಕೊಳ್ಳಕ್ಕನ ಸಂಬಂಧಪಟ್ಟವು ತಪ್ಪದೆ ಗುರುತಿನ ಚೀಟಿ ಹಂಗೆ ಅವರ ಪಠನ ಕೇಳಿಕೊಳ್ಳೋಕೂತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗ ತಿಳಿಸೋಳು. ಮೈಸೂರು ರಂಗಾಯಣ ಮತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕೂಡುಕೂಟಲಿ ಗಡಿಯಲ್ಲಿ ಕನ್ನಡ ನಾಟಕ ಅಂತ ಹೇಳುವ ಹೆಸರಿರಲಿ, ಕೃಷ್ಣೇಗೌಡರ ಆನೆ ನಾಟಕ ಪ್ರದರ್ಶನ 4:28 ಸಾಯಂಕಾಲ 5:30 ಪೊನ್ನಂಪೇಟೆನ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಶತಮಾನೋತ್ಸವ ಸಭಾಬಾಡಲಿ ಏರ್ಪಾಡಾಟು. ಸರ್ಕಾರಿ ಜಾಗಲಿ ಅನಧಿಕೃತವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಜನ ಗ್ರಾಮಾಂತರ ಪ್ರದೇಶದಲ್ಲಿ 94C, ಹಂಗೆ ನಗರ ಪ್ರದೇಶದಲ್ಲಿ 94CC ಅರ್ಜಿಗಳನ್ನ ಕೊಡಿಕೆ ಸರ್ಕಾರ 3/31 ಮುಟ ಕಾಲಾವಕಾಶ ಕೊಟ್ಟುಟ್ಟ ಕುಶಾಲನಗರ ತಹಶೀಲ್ದಾರವು ತಿಳಿಸೋಡು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಹಂಗೆ 4 ಬ್ಲಡ್ ಡೋನರ್ಸ್, ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಕೂಡುಕೂಟಲಿ ಕೊಡಗು ಬ್ಲಡ್ ಡೋನರ್ಸ್ನ 3ನೇ ವರ್ಷದ ವಾರ್ಷಿಕೋತ್ಸವ ಹಂಗೆ ವಿರಾಜಪೇಟೆನ ಯೋಧ ಶಾಹಿದ್ ಮೊಹಮ್ಮದ್ ಅಲ್ತಾಬ್ ಅವರ ಗ್ಯಾನಲಿ ಬರುವ ತಿಂಗಳ 5 ಬೆಳಿಗ್ಗೆ 10 ಮಡಿಕೇರಿಪೇಟೆನ ಕೂರ್ ಕಮ್ಯುನಿಟಿ ಸಭಾಬಾಡಲಿ ರಕ್ತದಾನ ಶಿಬಿರ ಏರ್ಪಾಡಾಟು. ಜಿಲ್ಲೆಯಲ್ಲಿ ಇಂದು ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 13 ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 1, ಸೋಮವಾರಪೇಟೆ ತಾಲೂಕಲ್ಲಿ 5, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 7 ಸೇರಿದಂಗೆ ಒಟ್ಟು 13 ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 47,621 ಕಾಯಿಲೆ ಬಂದುಟ್ಟು. ಇದರಲ್ಲಿ 46,785 ಕಾಯಿಲೆ ತಾಗಿ ಬಚ್ಚವಾಗಳು, 60 ಕಂಟೈನ್ಮೆಂಟ್ ವಲಯಗಾವುಟು, 386 ಸಕ್ರಿಯ ಪ್ರಕರಣಗಾವುಟು. ಇಂದಿನವರೆಗೆ 450 ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 1.30 ಆಗುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಉಕ್ರೇನ್ ದೇಶದಲ್ಲಿ ಪರಿಸ್ಥಿತಿ ಹಾಳಾಗಿರೋದ್ರಿಂದ ಈ ದೇಶಕ್ಕೆ ವ್ಯಾಪಾರ, ಶಿಕ್ಷಣ, ಚಾಕ್ರಿ ಹಿಂಗೆ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗಿ ಅಲ್ಲಿರುವ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟವರ ಮಾಹಿತಿನ ಹುಡುಕುತ್ತಾವಳು. ಹಿಂಗೆ ಹೋಗಿರೋರ ಮಾಹಿತಿನ ಸಂಬಂಧಪಟ್ಟವು ಜಿಲ್ಲಾ ವಿಪತ್ತು ನಿರ್ವಹಣಾದ ಸಂಖ್ಯೆ 08-2-7-2-7-2-1-0-7-7-1-0-7-1-0-7-2-0-9-9. ಈ ಸಂಖ್ಯೆಯ ಸಂಪರ್ಕ ಮಾಡಿ ಮಾಹಿತಿ ಕೊಡಕುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಅವರು ತಿಳಿಸೋಡು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ವಿದ್ಯಾಲಯ ಸುಬ್ರಹ್ಮಣ್ಯ ಇವರ ಕೂಡುಕೂಟಲಿ ಬರುವ ತಿಂಗಳ 3/2 ಬೆಳಿಗ್ಗೆ 10 ಕಾಲೇಜಿನ ಬೆಳ್ಳಿ ಹಬ್ಬದ ಸಭಾಬಾಡಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ವಿದ್ಯಾಲಯದ ಉದ್ಘಾಟನಾ ಜಂಬರ ಏರ್ಪಾಡಾಟು. ಕನ್ನಡ ಪುಸ್ತಕ ಪ್ರಾಧಿಕಾರದ ಕಡೆಯಿಂದ ಬರುವ ತಿಂಗಳ 3/10-15 ಮುಟ 6 ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ 2022 ಮೈಸೂರು ಮಹಾರಾಜ ಕಾಲೇಜಿನ ಆಟದ ಬಾಣಿಯಲ್ಲಿ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಸಮೃದ್ಧಿ ಅರೆಭಾಷಿಕ ಗೌಡ ಬಾಂಧವರ ಸಮಿತಿ ಕೈಕೇರಿ ಗೋಣಿಕೊಪ್ಪ ಇವರ ಕೂಡುಕೂಟಲಿ ಕೈಕೇರಲಿರುವ ಪಡಿಕಲ್ ಕುಟುಂಬಸ್ಥರ ಐನ್ ಮನೆಯಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರ ನಡೆದು ಜಂಬರನ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅಧ್ಯಕ್ಷರು ಮಾತಾಡಿ, ಒಂದು ಭಾಷೆ ಶ್ರೀಮಂತ ಆಗಿ ಉಳಿಯೋಕೂತಾದರೆ ಆ ಭಾಷೆಯಲ್ಲಿ ಜಾಸ್ತಿ ಸಾಹಿತ್ಯ ರಚನೆ ಹಾಕು. ಇದಕ್ಕಾಗಿ ಯುವ ಜನಾಂಗದವು ಸಾಹಿತ್ಯ ರಚನೆಯನ್ನ ಗುಣನ ಬೆಳೆಸಿಕೊಳ್ಳೋಕು. ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯವು ಸಂಸ್ಕೃತಿ ಸಂಪ್ರದಾಯನ ಹೇಳಿಕೊಡದಿದ್ದರೆ ಸಂಸ್ಕೃತಿ ಅಳೆದು ಹೋದೆ. ಹಿರಿಯವು ಭಾಷೆ ಮತ್ತು ಸಂಸ್ಕೃತಿನ ಕುರಿತು ಇಂದಿನ ಯುವ ಜನಾಂಗಕ್ಕೆ ಹೇಳಿಕೊಡೋಕು ಭಾಷೆ ಸಂಸ್ಕೃತಿನ ಉಳಿಸಿಕೆ ಅಕಾಡೆಮಿನ ಕಡೆಯಿಂದ ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾವಳೋತ ಹೇಳ್ದು. ಜಂಬರಲ್ಲಿ ಪಡಿಕಲ್ ಕುಟುಂಬದ ಪಟ್ಟೆದಾರ ಚಂಗಪ್ಪ ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. ನಾಳೆ ಮಧ್ಯಾಹ್ನ 2 ಗಂಟೆಗೆ ಶಿಬಿರದ ಆಖೀರಿ ಜಂಬರ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08278238311 ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಫೆಬ್ರವರಿ 15 ಮರಣಪಟ್ಟ ಕಡಂಗ ಮೂರೂರು ಗ್ರಾಮತ್ರ ಅಳ್ಳಂಡ ಎಸ್ ಪೊನ್ನಪ್ಪ ಇಂಡ ಮಾದ ಕಾರ್ಯ ನಾಳೆ ನಾರಾಚ ಪೊಲಕ 10 ಗಂಟೆಗೆ ಕಡಂಗ ಮೂರೂರು ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರ್ಕಾರ ಬೆಂದು ಚಂಗಾದ್ಯಲ್ಲ ಇದನ್ನೇ ಆಹ್ವಾನ ದರ್ಜಿತ್ ಬರೋನೊಂದು ಐಂಡ ಮೋವು ಅಳ್ಳಂಡ ಸುನಿಲ್ ಸೋಮಯ್ಯ ಪಿಂಯ ಸಂಸಾರ ಕಟ್ಟಂಡಿತು. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ತೃತೀಯ ಬಾರಿಗೆ ಸೋಮವಾರ ಪೇಟೆಯಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ ಫೆಬ್ರವರಿ 25, 26, 27 and 28 ಸ್ಥಳ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನ ಆವರಣ, ಸೋಮವಾರ ಪೇಟೆ. ಮನಸೂರೆಗೊಳ್ಳುವ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಖರೀದಿಗೆ ಇಂದೇ ಭೇಟಿ ನೀಡಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಇದೇ ಫೆಬ್ರವರಿ 25 to 28 ಸೋಮವಾರಪೇಟೆಯ ಶ್ರೀಮತಿ ನಂಜಮ್ಮ ಕಲ್ಯಾಣ ಮಂಟಪ, ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಬನ್ನಿ ಖರೀದಿಸಿ. ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಖರೀದಿಯ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ. 1 kg ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ನಾಳೆ ಬೆಳಿಗ್ಗೆ 9:05 ಕೊಡೋ ಸಿರಿ ಕಾರ್ಯಕ್ರಮದಲ್ಲಿ ಕದನೂರು ಭಗವತಿ ತಿರಿಕೆರ ಪರಿಚಯ ಅಮ್ಮಣಿಚಂಡ ಪ್ರವೀಣ್ ಚಂಗಪ್ಪ ಅವರಿಂದ, ನಂತರ ಕೊಡಗರ ನಮ್ಮ ನಾಳು ಈ ಕುರಿತು ಮಾತನಾಡುತ್ತಾರೆ ಕೂಡಂಡ ಸಾಬಾ ಸುಬ್ರಹ್ಮಣಿ ಅವರು. ಗಮನಿಸಿ, ನಾಳೆ ಬೆಳಿಗ್ಗೆ ಕೊಡೋ ಸಿರಿ ಕಾರ್ಯಕ್ರಮ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜಿನ. ಓದುವ ಮಕ್ಕ ವೈಜ್ಞಾನಿಕ ಚಿಂತನೆ ಬಳತಿಯಂಡು ವಿಜ್ಞಾನತರ ಆವಿಷ್ಕಾರದ ಕೂಡಿಯಾಡಿತು. ದೇಶತರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಕ್ಷೇತ್ರಕ್ಕೆ ನಲ್ಲ ಸಾಧನೆ ಮಾಡೋಣಂದು ಜಿಲ್ಲಾ ಸ್ಕೌಟ್ ಪಿಂಜ ಗೈಡ್ಸ್ ಸಂಸ್ಥರ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಅಣಚಿ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿರ ಆದನಲು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಂಜ ವಿಜ್ಞಾನ ಸಂಘತರ ಕೂಡುಕೂಟತ್ ಮಡಿಕೇರಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ರಾಷ್ಟೀಯ ವಿಜ್ಞಾನ ದಿನತ್ತರ ಮಾರಿಪತ್ತು ಏರ್ಪಾಡು ಮಾಡಿದಿಂಜ ವಿಜ್ಞಾನ ಪೈಪೋಟಿ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ಇವು ತಕ್ಕ ಪರಂದತ್ತು. ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಾಳೆಂಜ ಬಪ್ಪತಿಂಗ ದಂಡಂಗತ್ತನೆ ನಡಪ. ಮಡಿಕೇರಿರ ಜಿಲ್ಲಾ ಆಸ್ಪತ್ರೆ ಪೊಮ್ಮಕ್ಕಡ ಪಿಂಜ ಮಕ್ಕಳ ವಾರ್ಡ್ಲು ನಾಳೆ ಪಲಾಕ 8 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಮೊಳಿಯಿಡುವ. ಅಂಜುವಯತರ ಎಲ್ಲಾ ಮಕ್ಕಳಕ್ಕೆ ಪಲ್ಸ್ ಪೋಲಿಯೋ ತುಳಿ ಕೊಡುಪುಚಿಡುವನಕ್ಕೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವುಕ್ಕೆ ತಂಡಿತು. ನಾಳೆ ಬೂತ್ ಮಟ್ಟದ ಪಿಂಜ 6 ಜನ ಉಳ್ಳ ಜಾಗತ್ತು ಪೋಲಿಯೋ ತುಳಿ ಬೂಕುವ ಕೆಲಸ ನಡಪ. ಗ್ರಾಮೀಣ ಪ್ರದೇಶತ್ತು 28 ಪಿಂಜ ಮಾರ್ಚ್ 1 ಪಿಂಜ ದಂಡಾಂಗ್, ನಗರ ಪಿಂಜ ಪಟ್ಟಣ ಪ್ರದೇಶತ್ತು ಪೋಲಿಯೋ ತುಳಿ ಬೂಕುವ. ಇದು ರಾಷ್ಟೀಯ ಕಾರ್ಯಕ್ರಮ ಆನಂಗ್ ಎಲ್ಲರೂ ಸಾಕಾರ ತರಣ ಡಾ ಗೋಪಿನಾಥ್ ಅಣ್ಣಿತ್. ಜಿಲ್ಲೆಲ್ ನಾಪದಂಡಾಯಿರತ 365 ಮಕ್ಕಳ ಗುರ್ತು ಮಾಡಿತ್ತು. ಪಿಂಜ 464 ಪೋಲಿಯೋ ತುಳಿಬೂಕುವ ಬೂತ್ನ ತುರ್ಪ 6 ಸಂಚಾರಿ ತಂಡತರ ವ್ಯವಸ್ಥೆನೆ ಮಾಡಿತ್ತು. 1928 ಸಿಬ್ಬಂದಿಯ 86 ಮೇಲ್ವಿಚಾರಕಗಳ ನೇಮಕ ಮಾಡಿತ್ತು. ಈ ತಿಂಗಳ 28 ಪಿಂಜ ಮಾರ್ಚ್ ಒಂದಂಗ ಜಿಲ್ಲೆರ ಮನೆ ಮನೆಗೆ ಪೋಯ್ತು ಪೋಲಿಯೋ ತುಳಿಬೂಕುವ 924 ತಂಡ ರಚನೆ ಮಾಡಿತ್ತು ಎಂದು ಅರಂಜಿತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಪಿಂಜ, ಪರಿಶಿಷ್ಟ ವರ್ಗತರ ಕಲ್ಯಾಣ ಇಲಾಖೆರ ಕೂಡುಕುಟ್ಟತ್ತು, ಗ್ರಾಮೀಣ ಪಿಂಜ ನಗರ ಸ್ಥಳೀಯ ಸಂಸ್ಥೆರ ಚುನಾಯಿತ ಪ್ರತಿನಿಧಿಯಕ್ಕೆ ಮತ್ತೆಂದು 28 ಮಡಿಕೇರಿರ ಗೌಡ ಸಮಾಜತರ ಸಭಾಬಾಡೆಲು, ಅಂತ್ಯೋದಯತರ ಮಾರಿಪತ್ತು, ಕಲ್ಯಾಣ ಇಲಾಖೆರ ಬೋರೆ ಬೋರೆ ಯೋಜನೆರ ಮೀದ ರಾಜ್ಯಮಟ್ಟದರ ಮಾಹಿತಿ ಕಾರ್ಯಾಗಾರ ನಡೆತ್ವ. ರಾಜ್ಯಮಟ್ಟದರ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಸಾರಿಗೆ ಪಿಂಜ ಪರಿಶಿಷ್ಟ ವರ್ಗತರ ಕಲ್ಯಾಣ ಸಚಿವಗಳನ್ನು ಬಿ ಶ್ರೀರಾಮುಲು ಅವು ಮೊಳಿಯಿಡುವ, ಸಮಾಜ ಕಲ್ಯಾಣ ಪಿಂಜ ಹಿಂದುಳಿದ ವರ್ಗತರ ಕಲ್ಯಾಣ ಸಚಿವಂಗ, ಜಿಲ್ಲಾ ಉಸ್ತುವಾರಿ ಸಚಿವಂಗ, ಜಿಲ್ಲೆರ ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ ಕೂಡ ನನಕ್ಕೆ ಮುಖ್ಯಪಟ್ಟವು ಹಾಜರಿಪ್ಪಂದು ಅರಂಜಿತ್. ಮಡಿಕೇರಿಯ ಆರ್ಮಿ ಕ್ಯಾಂಟೀನ್ಲು ಮತ್ತೆಂದು 28 ತಿಂಗಳಾಚೆ ಲೆಕ್ಕ ತಪಾಸಣೆ ಉಳ್ಳಂಡ ಮಾರಿಪತ್ತು ಎದೆ ತರತರ ವ್ಯಾಪಾರ ವಹಿವಾಟಿಪ್ಪಲೆ ನಾಳೆ ನಾರಾಚೆ.